ಆಕಾಶವಾಣಿ ಭದ್ರಾವತಿ ವಿಲಯದ ಸಂಜೆಯ ಅಂತರ್ಜಾಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕೇಳುವರೆ ಗಮನಿಸಿ, ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಈ ದಿನ ಬಾಂಗ್ಲಾದೇಶ ಹಾಗೂ ಭಾರತ ತಂಡಗಳ ನಡುವೆ ನಡೆಯುತ್ತಿರುವ ಐಸಿಸಿ ಟಿ20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗುತ್ತಿದೆ. ಈಗ ಕೇಳಿ ಎಚ್ಕೆ ಸುಬ್ಬರಾವ್ ಅವರ ವೈಲಿನ್ ವಾದನ. ತ್ಯಾಗರಾಜಸ್ವಾಮಿ ಖರಹರ ಪ್ರಿಯರಾಗ ಆದಿತಾಳ, ತ್ಯಾಗರಾಜರ ಕೃತಿ.

ಗುಣ ಬ್ರಹ್ಮ ತನಯುಡೌ ನಾಗರಾಜು ತಮಾಡು ರಾಮ ಬ್ರಹ್ಮತನಯುಡವು ಕಪದ ಸನಿರೀ ಸನಿರವ ಮಗರಿ ರಾಮ ಬ್ರಹ್ಮ ತನಯುಡವು ಸದನಿ ಬದರಿ ದದಾನಿ ನಿರವ ಸಾನಿರವ ಪಾಮಗರಿ ರಾಮ ಬ್ರಹ್ಮ ತನ